ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತೊಗರಿ ಮತ್ತು ಕಡಲೆ ಬೆಳೆಗಳಲ್ಲಿ ಕಂಡುಬರುವ ಪ್ರಮುಖ ಸಮಸ್ಯೆಗಳು ಹಾಗೂ ಪರಿಹಾರ ಈ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಸ್ ಅವರೊಡನೆ ಸಂದರ್ಶನವಿದೆ. ನಂತರ ಪ್ರಕಟಣೆ ಹಾಗೂ ರೈತರಿಗೆ ಸಲಹೆ ಇವೆ ಕೇಳೋಣಂತೆ. ರೈತ ಬಾಂಧವರು ಕೇಳಿ ಇದೀಗ ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಸ್ ಅವರೊಡನೆ ತೊಗರಿ ಮತ್ತು ಕಡಲೆ ಬೆಳೆಗಳಲ್ಲಿ ಕಂಡುಬರುವ ಪ್ರಮುಖ ಸಮಸ್ಯೆಗಳು ಹಾಗೂ ಪರಿಹಾರ ಈ ಕುರಿತು ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ICR ಕೃಷಿ ವಿಜ್ಞಾನ ಕೇಂದ್ರ ಹಗರಿ ಬಳ್ಳಾರಿಯ ಮಣ್ಣು ವಿಜ್ಞಾನಿಗಳಾಗಿರ್ತಕ್ಕಂತಹ ಡಾಕ್ಟರ್ ರವಿ ಎಸ್ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಇವತ್ತು ಬಹಳ ಮುಖ್ಯವಾಗಿ ಅವರು ತೊಗರಿ ಮತ್ತು ಕಡಲೆ ಈ ಬೆಳೆಗಳಲ್ಲಿ ಕಂಡುಬರುವಂತಹ ಕೆಲವು ಪ್ರಮುಖ ಸಮಸ್ಯೆಗಳ ಕುರಿತು ಮಾತನಾಡ್ತಾರೆ, ಮಾಹಿತಿ ಮಾಡಿಕೊಡ್ತಾರೆ, ಮತ್ತು ಆ ಸಮಸ್ಯೆಗೆ ಏನೆಲ್ಲ ಚಿಕಿತ್ಸೆ ಇದೆ ಆ ಬಗ್ಗೆನೂ ಸಹಿತ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ರವಿ ಎಸ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಸರ್, ಬಹಳ ಮುಖ್ಯವಾಗಿ ನಮ್ಮ ಈ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಆಗಿದೆ ಮತ್ತು ಕೊಪ್ಪಳ ಜಿಲ್ಲೆಯನ್ನು ಗಮನದಲ್ಲಿಟ್ಕೊಂಡು ನೋಡೋದಾದರೆ ತೊಗರಿ ಕಡಲೆ ಪ್ರಮುಖ ಬೆಳೆಗಳು. ಎಸ್ ಸರ್. ಬಹಳ ಮುಖ್ಯವಾಗಿ ತೊಗರಿ ಕಡಲೆಯಲ್ಲಿ ಎಷ್ಟೋ ಸಲ ಇಳುವರಿಯ ಸಮಸ್ಯೆ, ಕೀಟಬಾಧೆಯ ಸಮಸ್ಯೆ, ಕಾಯಿ ಸರಿಯಾಗಿ ಕಟ್ಟೋದಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆಮೇಲೆ ಹೂ ಸರಿಯಾಗಿ ಕಟ್ಟೋದಿಲ್ಲ, ಹೂ ಇರುತ್ತೆ ಅಂತ ಸಾಕಷ್ಟು ರೈತರು ಹೇಳ್ತಾ ಇರ್ತಾರೆ ಈ ಸಮಸ್ಯೆನ. ಇದು ಪ್ರಮುಖವಾಗಿ ಈ ಸಮಸ್ಯೆ ಯಾಕಾಗ್ತದೆ, ಏನು ಸಮಸ್ಯೆ? ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ನಮ್ಮ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಒಂದು ಹಿಂಗಾರಿನಲ್ಲಿ ನಾವು ಕಡಲೆ ಬೆಳಿತೀವಿ. ಸುಮಾರು 13.75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಕಡಲೆ ಬೆಳೀತಾ ಇದ್ವಿ ಮತ್ತು ಇದರ ಉತ್ಪಾದನೆ ನೋಡಿದರೆ 8.25 ಲಕ್ಷ ಟನ್ ಇದೆ. ಸೊ ಇದು ಒಂದು ನಮ್ಮ ಇಳುವರಿ ನೋಡಿದ್ರೆ ಕಡಿಮೆ ಇದೆ, 1 ಎಕರೆಗೆ 3 ಕ್ವಿಂಟಲ್ ಬರ್ತದೆ. ಸೊ ಇದಕ್ಕೆ ಕಾರಣ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳ ಒಂದು ಕೊರತೆ ಇಲ್ಲ ಕಾರಣದಿಂದ ಇದು ಬರ್ತಾ ಇದೆ. ಸೊ ಈ ಒಂದು ಕೊರತೆ ಏನಕ್ಕೆ ಬರ್ತದೆ ಅಂತಂದರೆ ನಮಗೆಲ್ಲ ಗೊತ್ತಿದೆ, ನಾವು ಯಾವಾಗಲೂ ಒಂದೇ ಮಾನೋ ಕ್ರಾಪಿಂಗ್ ಬೆಳೆದಿರೋದು ಮತ್ತು ಜೊತೆಗೆ ನಾವು ಸರಿಯಾಗಿ ಲಘು ಪೋಷಕಾಂಶಗಳ ಒಂದು ಅದನ್ನು ಭೂಮಿಗೆ ಆಗದೇ ಇರತಕ್ಕಂಥದ್ದು, ಆಮೇಲೆ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಕೊಡದೇ ಇರತಕ್ಕಂಥವು, ಇವೆಲ್ಲ ಕಾರಣದಿಂದ ಏನಾಗ್ತದೆ ಆ ಒಂದು ಇಳುವರಿ ಮೇಲೆ ನಮ್ಮ ಒಂದು ಪರಿಣಾಮ ಬೀಳ್ತದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಪೋಷಕಾಂಶಗಳ ಒಂದು ನಿರ್ವಹಣೆ ಮಾಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ತೊಗರಿ ಮತ್ತು ಈ ಕಡಲೆ ಬೆಳೆನಲ್ಲಿ ಹೆಚ್ಚು ಒಂದು ಈಗ ಹೂವಾಡುವ ಸಮಯದಲ್ಲಿ ಅದ್ರ ಬಗ್ಗೆ ನಿರ್ವಹಣೆ ಮಾಡೋದು ಭಾಳ ಅತ್ಯವಶ್ಯಕ. ಅಂದರೆ ನೀವು ಹೇಳಿದ್ರಿ ಪೋಷಕಾಂಶಗಳ ನಿರ್ವಹಣೆ ಕೊರತೆಯಿಂದಲೂ ಇದಾಗುತ್ತೆ ಅಂತ. ಈ ಪೋಷಕಾಂಶಗಳನ್ನು ಒಬ್ಬ ಸಾಮಾನ್ಯ ರೈತ ಹೇಗೆ ಅರ್ಥ ಮಾಡ್ಕೊಳ್ಬಲ್ಲ, ಅದನ್ನು ಹೇಗೆ ಅವನು ನಿರ್ವಹಣೆ ಮಾಡಬಲ್ಲ ಅಂತ, ಅವ್ರು ಯಾರನ್ನು ಸಂಪರ್ಕಿಸಬೇಕು, ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು? ಸೊ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಅಂದರೆ ನಮ್ಮ ಒಂದು ICR ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕಿಸ್ಬೋದು. ಎಲ್ಲ ಜಿಲ್ಲೆಯಲ್ಲಿ ಅವು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ಅಲ್ಲಿ ಎಲ್ಲಿ ಬೇಕಾದರೂ ಭೇಟಿ ಆದರೂ ಇದ್ರ ಬಗ್ಗೆ ಮಾಹಿತಿ ಒದಗಿಸ್ತಾರೆ ಸರ್. ಸ್ಥಳೀಯವಾಗಿ ಲಭ್ಯವಿರುವಂತಹ AOಗಳು ಅಂದರೆ ಕೃಷಿ ಅಧಿಕಾರಿಗಳು ಇವರಿಂದಲೂ ಸಹಿತ ಆ ಥರದ ಸಂಪೂರ್ಣ ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ ಇರ್ತದೆ? ಹೇಗೆ ಕೃಷಿ ಇಲಾಖೆಯಿಂದಲೂ ಮಾಹಿತಿ ಸಿಗ್ತದೆ. ಅದಕ್ಕಿಂತ ಪ್ರಮುಖವಾಗಿ ಅಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರತಿಯೊಬ್ಬ ವಿಜ್ಞಾನಿಗಳು ಇದಕ್ಕೆ ಸಂಬಂಧಪಟ್ಟವ್ರು ಇರೋದರಿಂದ ಅಲ್ಲಿ ಭೇಟಿ ಮಾಡಿದ್ರೆ ಇದಕ್ಕೆ ಪೂರ್ಣವಾದ ಮಾಹಿತಿ ಸಿಗಲಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ಈಗ ತೊಗರಿ, ಈ ತೊಗರಿಯಲ್ಲಿ ಅಂದರೆ ಹೂ ಕಟ್ಟುವ ಸಂದರ್ಭದಲ್ಲಿ ಸಮಸ್ಯೆಗಳು ಏನೇನು ಬರ್ತವೆ ಅಂತ, ಅಥವಾ ಆರಂಭದಿಂದಲೂ ತೊಗರಿಯಲ್ಲಿ ಯಾವ ಸಮಸ್ಯೆಗಳು ಮೇಜರಾಗಿ ಕಾಡುತ್ತೆ? ಸೊ ತೊಗರಿನಲ್ಲಿ ನಮಗೆ ಮೇಜರಾಗಿ ಅಂದರೆ ಪೋಷಕಾಂಶಗಳ ಒಂದು ಕೊರತೆ ಕಂಡುಬರ್ತದೆ, ಅದರಲ್ಲೂ ಸಾರಜನಕದ ಕೊರತೆ ಬರ್ತದೆ. ಯಾಕಂದರೆ ಸಾರಜನಕದ ಕೊರತೆ ಕಡಿಮೆ ಆದರೆ ಈ ಪ್ರೋಟೀನ್ ಅಂತ ಹೆಚ್ಚಿಗೆ ಇರ್ತದೆ ಅದರಲ್ಲಿ, ಸೊ ಅದು ಕಡಿಮೆ ಆಗ್ಬಿಡ್ತದೆ. ಸೊ ಅದು ಯೂಶ್ವಲಿ ನಮಗೆ 22% ಪ್ರೋಟೀನ್ ಇರ್ತದೆ ಆ ಒಂದು ಬೆಳೆನಲ್ಲಿ, ಆ ಕಾಳುಗಳಲ್ಲಿ. ಸೊ ನೈಟ್ರೋಜನ್ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂದರೆ ಅದು ಕಡಿಮೆ ಆಗ್ತಾ ಬರುತ್ತೆ, ಅದು ನಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ. ಮತ್ತು ಜೊತೆಗೆ 1.7% ಕೊಬ್ಬಿನಾಂಶ ಇರ್ತದೆ. ಸೊ ಇದನ್ನು ಸಹ ಅದರ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂದರೆ ನಮಗೆ ಅದರ ಒಂದು ಅವಶ್ಯಕತೆಯೂ ತುಂಬ ಇದೆ. ಸೊ ಅದಕ್ಕೆ ಈ ಪೋಷಕಾಂಶಗಳು ಅಂದರೆ ಪ್ರಧಾನ ಪೋಷಕಾಂಶ ಜೊತೆಗೆ ಲಘು ಪೋಷಕಾಂಶ ಮತ್ತು ಗ್ರೋತ್ ರೆಗ್ಯುಲೇಟರ್ ಆಗಿ ನಾವು ಸಸ್ಯವರ್ಧಕ ಅಂತ ಹೇಳ್ತೀವಿ, ಇವುಗಳ ಒಂದು ನಿರ್ವಹಣೆ ಮಾಡಿದರೆ ನಮಗೆ ಒಂದು ಒಳ್ಳೆಯ ಇಳುವರಿನೂ ಸಿಗ್ತದೆ, ಅದಕ್ಕೆ ಸಮಸ್ಯೆಗೆ ಪರಿಹಾರನೂ ಆಗ್ತದೆ. ಈ ತೊಗರಿಯ ಹೂ ಉದುರುವಿಕೆ ಅದು ಏನು ಸಮಸ್ಯೆ ಅದು? ಸೊ ಅದಕ್ಕೆ ತೊಗರಿಗೆ ಹೂವು ಉದುರ್ಲಿಕ್ಕಂದ್ರೆ ಬೋರಾನ್ ಕೊರತೆ ಇದೆ, ಲಘು ಪೋಷಕಾಂಶದ ಕೊರತೆ, ಮತ್ತು ನಮಗೆ ಬೇರಿನ ಬೆಳವಣಿಗೆ ಆಗಲಿಲ್ಲ ಅಂದರೂ ಸರಿಯಾಗಿ ಅದನ್ನು ಹೂವು ಉದುರಕ್ಕೆ ಕಾರಣ ಆಗ್ತದೆ. ನೈಟ್ರೋಜನ್ ಸರಿ ಕೊಡಲಿಲ್ಲ ಅಂದ್ರೂ ಸಹ ಒಟ್ಟಾರೆಯಾಗಿ ಹೂವು ಮತ್ತು ಕಾಯಿ ಕಟ್ಟುವಿಕೆ ತಡೆಗಟ್ಟಿಬಿಡ್ತದೆ. ಸೊ ಅದು ಡ್ರಾಪ್ ಆಗ್ತದೆ. ಪರಿಸರದ ಕಾರಣದಿಂದ ಏನಾದರೂ ಈ ಸಮಸ್ಯೆಗಳು ಆಗ್ತಿರ್ತವೆ? ಮಂಜು ಹೆಚ್ಚಿಗೆ ಬಂದಾಗ ಸಂದರ್ಭದಲ್ಲೂ ಸಹ ಹೂವು ಉದುರ್ತದೆ, ಮಂಜುವಿನ ವಾತಾವರಣ ಇದ್ದಾಗೂ ಉದುರ್ತದೆ. ಸೊ ಅದಕ್ಕೆ ಉದುರದ ರೀತಿಯಲ್ಲಿ ನೋಡಬೇಕಾದ್ರೆ ನಮಗೆ ಸಸ್ಯವರ್ಧಕವಾಗಿ ನ್ಯಾಪ್ತಲಿನ ಸಿಟಿಕ್ ಆಸಿಡ್ ಅಂತೇಳಿ ಒಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಇದೆ ಸಸ್ಯವರ್ಧಕ, ಅದನ್ನು ಸ್ಪ್ರೇ ಮಾಡಿದಾಗ ನಮಗೆ ಅದನ್ನು ತಡೆಗಿಡಬಹುದು. ಅದು ಎಲ್ಲಿ ಲಭ್ಯ? ಸೊ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಕಡಲೆಗಾದರೆ ಚಿಕ್ ಪಿ ಮ್ಯಾಜಿಕ್ ಅಂತಿದೆ, ಮತ್ತು ತೊಗರಿನಲ್ಲಾದರೆ ಪಲ್ಸ್ ಮ್ಯಾಜಿಕ್ ಅಂತೇಳಿ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ತಯಾರು ಮಾಡಿ ಅದು ರೈತರಿಗೆ ಈಗ ಅವೈಲೇಬಲ್ ಇದೆ. ಪಲ್ಸ್ ಮ್ಯಾಜಿಕ್ ಅಂದರೆ ಏನು, ನಮ್ಮ ರೈತರಿಗೆ ಅರ್ಥವಾಗುವ ಹಾಗೆ ಹೇಗೆ ಹೇಳ್ಬೋದು ನಾವು ಅದನ್ನು? ಸೊ ಇದು ಒಂದು ಲಘು ಪೋಷಕಾಂಶದ ಮಿಶ್ರಣ ಸರ್. ಸಸ್ಯವರ್ಧಕ ಇದೆ, ಪ್ರಧಾನ ಪೋಷಕಾಂಶ ಇದೆ, ಜೊತೆ ಲಘು ಪೋಷಕಾಂಶ ಇದೆ. ಅಂದರೆ ಈ ಮೂರು ಪೋಷಕಾಂಶಗಳು ಒಂದು ಹೂವು ಉದುರನ್ನು ತಡೀತದೆ, ಮತ್ತು ಕಾಯಿಯನ್ನು ಕಟ್ಟತಕ್ಕಂಥದಕ್ಕೆ ಹೆಲ್ಪ್ ಮಾಡ್ತದೆ, ಮತ್ತು ನಾವು ಬೆಳವಣಿಗೆಯೂ ಸಹ ಆಗ್ತದೆ. ಜೊತೆಗೆ ಇವು ಏನು ನಾವು ಮರಿಗಳ ಸಂಖ್ಯೆ ಅಂತೀವಿ, ಅವು ಬ್ರಾಂಚಸ್ ಬರ್ತದಲ್ಲ, ಅದಕ್ಕೂ ಇಂಪ್ರೂವ್ಮೆಂಟ್ ಆಗ್ತದೆ. ಇದು ನಿಮ್ಮ ಕೆ ವಿ ಕೆಯಲ್ಲಿ ಆವಿಷ್ಕಾರಗೊಂಡಿರ್ತಕ್ಕಂಥದ್ದ ಹೇಗೆ ಇದು? ಇದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಂಡಿಡ್ತಕ್ಕಂಥ ಒಂದು ಪಲ್ಸ್ ಮ್ಯಾಜಿಕ್ಕು ಮತ್ತು ಚಿಕ್ಪಿ ಮ್ಯಾಜಿಕ್. ಇದು ಯಾವಾಗ ಆವಿಷ್ಕಾರಗೊಂಡು? ಇದು ಅಲ್ಲೇ ಒಂದು ಸುಮಾರು 5-6 ವರ್ಷದ ಹಿಂಚೆನೇ ಇದು ಆವಿಷ್ಕಾರಗೊಂಡಿದೆ. ಈ ಒಂದು ಕಳೆದ 3 ವರ್ಷದಿಂದ ಇದು ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಇದನ್ನು ರೈತರು ಬಳಸ್ತಿದ್ದಾರೆ. ಇದನ್ನು ಹೆಚ್ಚಿನದಾಗಿ ನಮ್ಮ ಒಂದು ಗುಲ್ಬರ್ಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮತ್ತು ಗುಲ್ಬರ್ಗ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಇದರ ಒಂದು ತಯಾರಿಯನ್ನು ಮಾಡ್ತಿದ್ದಾರೆ. ಸೊ ಅಲ್ಲಿಂದ ನಾವು ರೈತರಿಗೆ ಬೇರೆ ಬೇರೆ ಹಂತದಲ್ಲಿ ಅವರಿಗೆ ನಾವು ಒದಗಿಸ್ತಾ ಇದ್ದೀವಿ. ನಾವು ಇದನ್ನು ಸಾವಯವ ಉತ್ಪನ್ನ ಅನ್ಬೋದು ಅಥವಾ ರಾಸಾಯನಿಕ ಉತ್ಪನ್ನ ಅನ್ಬೋದು, ಹೇಗೆ ಇದನ್ನು? ಇದು ರಾಸಾಯನಿಕ. ಹೌದು ಸರ್. ಅಂದರೆ ರಾಸಾಯನಿಕ ಉತ್ಪನ್ನಗಳ ಪಟ್ಟಿಯಲ್ಲಿ ಇದು ಸೇರಿಕೊಳ್ಳುತ್ತೆ. ಸರಿ, ಇದರಿಂದ ಅಂದರೆ ಸಾಮಾನ್ಯವಾಗಿ ನಾವು ಯಾವುದೇ ಉತ್ಪನ್ನವನ್ನು ಒಂದು ಸಸ್ಯದ ಮೇಲೆ ಹಾಕೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಅದನ್ನು ವರ್ಧನೆಗೊಳಿಸುತ್ತೆ ಅನ್ನೋದ್ರ ಜೊತೆಗೆ ಅದರ ಅಡ್ಡಪರಿಣಾಮಗಳ ಬಗ್ಗೆನೂ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಆ ಅಡ್ಡಪರಿಣಾಮ ಭೂಮಿಗೆ ಮತ್ತು ಅದರ ನಿರಂತರ ಆ ಬೆಳೆಯ ಮತ್ತು ಔಷಧಿಯ ಸಂಪರ್ಕದಲ್ಲಿರ್ತಕ್ಕಂಥ ರೈತನಿಗೆ ಹೇಗಾಗುತ್ತೆ, ಏನೇನಾಗ್ಬೋದು? ಸೊ ಈ ಒಂದು ಪಲ್ಸ್ ಮ್ಯಾಜಿಕ್ ನಾವು ಸಸ್ಯಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಯಾವುದೇ ರೀತಿಯ ಅಡ್ಡಪರಿಣಾಮಗಳಿಲ್ಲ. ಇಲ್ಲ. ಸೊ ಮೊದಲೇದಾಗಿ ನಮಗೆ ಶೇಕಡ ಒಂದು 7-8% ಇಳುವರಿ ಹೆಚ್ಚಾಗ್ತದೆ. ಸೊ ಇದು ಇಳುವರಿ ಹೆಚ್ಚಳಿಗೆ ಕಾರಣ ಅಂದರೆ ಹೂವು ಉದುರೊಂದು ತಡೆಯುತ್ತೆ, ಮತ್ತು ಕಾಳು ದಪ್ಪ ಆಗ್ತದೆ, ಮತ್ತು ಅವು ನಮಗೆ ಇವೆರಡೂ ಆಗೋದ್ರಿಂದ ಏನಾಗ್ತದೆ, ಇಳುವರಿ ಹೆಚ್ಚಾಗ್ತದೆ. ಸೊ ಶೇಕಡ ನಮಗೆ 7-8% ಇಳುವರಿ ಸಿಗ್ತದೆ. ಮೊದಲಿನ ಏನು ಇಳುವರಿ ಬರ್ತದೆ ಅದಕ್ಕಿಂತ 7-8% ಇಳುವರಿ ಹೆಚ್ಚಿಗೆ ಬರ್ತದೆ ಈ ಒಂದು ಪಲ್ಸ್ ಮ್ಯಾಜಿಕ್ ಸಿಂಪಡಣೆಯಿಂದ. ಜೊತೆಗೆ ತೊಗರಿಯಲ್ಲಿ ಸಿಗಬಹುದಾದ ಎಲ್ಲ ಪೋಷಕಾಂಶಗಳನ್ನು ಉಳಿಸ್ಕೊಳ್ಬೋದು. ಇದನ್ನು ಕೆಲವೊಂದು ಕೊರತೆಯಿಂದ ತೊಗರಿಯಲ್ಲೂ ಸಹಿತ ಸಮಸ್ಯೆಗಳಾಗ್ತವೆ ಹೇಳಿದ್ರಿ ಮೊದಲೇ. ಸಮಗ್ರವಾಗಿ ಇದನ್ನ ಪೋಷಕಾಂಶಗಳ ಒಂದು ಇದರಿಂದ ನಿರ್ವಹಣೆ ಆಗ್ತದೆ. ಈ ತೊಗರಿ ಹೂವನ್ನ ಇದು ನಿಯಂತ್ರಣ ಮಾಡುತ್ತೆ ಅಂತ ಹೇಳಿದ್ರಿ. ಅಲ್ಲಿ ಕಾಯಿ ಕಟ್ಟುವ ಸಂದರ್ಭದಲ್ಲಿ ಕಾಯಿ ಕೊರಕ ಹುಳುಗಳು ಎಲ್ಲ ಆಗ್ತಾವಲ್ವ, ಅದನ್ನು ಇದೇನ ಇದು ನಿಯಂತ್ರಣ ಮಾಡುತ್ತಾ ಅಥವಾ ಮತ್ತೆ ಅದಕ್ಕೆ ಪರ್ಯಾಯವಾಗಿ ರೈತರು ಏನಾದರೂ ಬೇರೆದಕ್ಕೆ ಮೊರೆ ಹೋಗ್ಬೇಕು? ಇದು ಪಲ್ಸ್ ಮ್ಯಾಜಿಕ್ನ ತೊಗರಿ ಬೆಳೆನಲ್ಲಿ ನಾವು 2 ಹಂತದಲ್ಲಿ ಹೊಡಿತೀವಿ. ತೊಗರಿನಲ್ಲಿ ಒಂದು 50% ಹೂವ ಕಟ್ಟುವ ಸಮಯದಲ್ಲಿ ಹೊಡಿಬೇಕು. ನಂತರ ಮೊದಲ ಸ್ಪ್ರೇ, ಅದು ಮೊದಲ ಸ್ಪ್ರೇ ಮಾಡಿದ ನಂತರ 15 ದಿವಸ ಬಿಟ್ಟು 2ನೇ ಸ್ಪ್ರೇ ಆಗಿ ನಾವು ಇದನ್ನು ಹೊಡಿಬೇಕು. ಸೊ ಇದು ಎಷ್ಟು, ಒಂದು ಸ್ಪ್ರೇನಲ್ಲಿ ಅಂದರೆ 8 ಗ್ರಾಮ್ ಪ್ರತಿ ಲೀಟ್ರಿಗೆ ಹಾಕ್ಬೇಕು, ಮತ್ತು 0.5 ml PGR ಅಂತೇಳಿ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರು, ಅದನ್ನು ಮಿಶ್ರಣ ಮಾಡಿ ನಾವು 1-2 ಸಾರಿ 50% ಫ್ಲವರಿಂಗ್ ಸಂದರ್ಭದಲ್ಲೂ ಮತ್ತು ಅದು ಫ್ಲವರಿಂಗ್ ಮೊದಲ ಸ್ಪ್ರೇನ ಆದ ನಂತರ 15 ದಿವಸದಲ್ಲಿ ಮತ್ತೊಮ್ಮೆ ಹೊಡಿಬೇಕು. ಅಂದರೆ ಒಟ್ಟಾರೆ 2 ಸ್ಪ್ರೇ ಹೊಡೆಯೋದ್ರಿಂದ ನಮಗೆ ಒಳ್ಳೆಯದೆ. ಇದು ಮತ್ತೆ ಬೇರೆ ಕೆಮಿಕಲ್ಸನ್ನ ಅವು ಇದನ್ನು ಹೊಡೆದ ನಂತರ ಅವನ್ನ ಬಳಕೆ ಮಾಡಬಹುದು. ತೊಂದರೆ ಇಲ್ಲ. ಕಡಲೆಯಲ್ಲಿ ಹೂ ಉದುರುವ ಸಮಸ್ಯೆ ಇದ್ರೆ, ಕಾಯಿ ಕಟ್ಟುವ ಸಮಸ್ಯೆ ಇದ್ರೆ ಚಿಕ್ ಪಿ ಮ್ಯಾಜಿಕ್ ಅಂತ ಹೇಳಿದ್ರಿ, ಅದು ಏನು ಸರ್, ಅದು ಹೇಗೆ? ಸೊ ಇದು ಚಿಕ್ ಪಿ ಮ್ಯಾಜಿಕ್ನಲ್ಲೂ ಸಹ ನಮಗೆ ಪ್ರಧಾನ ಪೋಷಕಾಂಶ ಅಂತೇಳಿ ನೈಟ್ರೋಜನ್ ಇದೆ, ಅದರಲ್ಲಿ 10% ಇದೆ, ಮತ್ತು ಫಾಸ್ಫರಸ್ ಅಂತ ರಂಜಕ ಅಂತೇಳಿ 40% ಇದೆ, ಮತ್ತು PGR ಅದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತೇಳಿ ಅದು ನಮಗೆ ಸುಮಾರು 20 PPM ಅಂತಿದೆ, ಮತ್ತು ಮೈಕ್ರೋನ್ಯೂಟ್ರಿಯಂಟ್ ಅಂತೇಳಿ 3% ಇದೆ. ಸೊ ಈ ಮೂರು ಮಿಶ್ರಣವನ್ನು ಒಳಗೊಂಡಿರ್ತಕ್ಕಂಥ ಅದು ಪೋಷಕಾಂಶ ಸರ್. ಸೊ ಹಾಗಾಗಿ ಇದು ಕಡಲೆಗೆ ಉಪಯೋಗವಾಗ್ತದೆ. ಇದನ್ನು ಹೇಗೆ ಬಳಸ್ಕೋದು, ಯಾವ್ಯಾವಾಗ ಇದನ್ನು ಸಿಂಪರಣೆ ಮಾಡಬೇಕು? ಕಡಲೆ ಬೆಳೆಯಲ್ಲಿ ಬಿತ್ತಿದ 35-45 ದಿವಸದಲ್ಲಿ ಹೊಡಿಬೇಕು, ಅಂದರೆ ಫ್ಲವರಿಂಗ್ ಬಿಟ್ಟ ನಂತರ ಇದನ್ನು ಹೊಡಿಬೇಕು. ಸೊ ಇದನ್ನು ಸಹ ರೆಕಮೆಂಡೇಷನ್ ನಮಗೆ 8 ಗ್ರಾಮ್ ಪ್ರತಿ ಲೀಟ್ರಿಗೆ, ಮತ್ತು 0.5 ml ಅದನ್ನು ನಾವು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂತ ಹೇಳ್ತೀವಿ, ಅದನ್ನು ಮಿಶ್ರಣ ಮಾಡಿ ಒಂದು ಸ್ಪ್ರೇ ಮಾತ್ರ ಕಡಲೆ ಬೆಳೆಯಲ್ಲಿ ಉಪಯೋಗಿಸ್ತೀವಿ. ಬಹಳ ಮುಖ್ಯವಾಗಿ ಇದು ಉಪ್ಪುಗಡಲೆ ಬೆಳೆಯುವಂಥವ್ರು ಇದನ್ನು ಚಿಕ್ಪಿ ಮ್ಯಾಜಿಕನ್ನು ಬಳಕೆ ಮಾಡ್ಕೊಳ್ಬೇಕು. ಕೊಪ್ಪಳದಲ್ಲಿ, ಕೊಪ್ಪಳ ಜಿಲ್ಲೆಯಾದ್ಯಂತ ಈ ಬೆಳೆಯನ್ನು ಹೆಚ್ಚು ರೈತರು ಬೆಳೀತಾ ಹೋಗಿ, ಸೊ ಅವರಿಗೆ ಇದು ಬಹಳ ಉಪಕಾರಿ ಅಂತಕ್ಕಂಥದ್ದು. ಆಮೇಲೆ ಈ ಕಡಲೆ ಸಾಮಾನ್ಯವಾಗಿ ಅಂದರೆ ಈ ಚಳಿಗಾಲದಲ್ಲಿ ಹೆಚ್ಚು ಬೆಳೀತಾ ಹೋಗ್ತಾರೆ, ಆಗಲೇ ಈ ಸಮಸ್ಯೆ ಇರ್ತದೆ, ಹೆಚ್ಚು ಕಾಣ್ತದೆ, ಹೇಗೆ ಸರ್ ಅದು? ಸೊ ಚಳಿಗಾಲದಲ್ಲಿ ಹೂವು ಉದುರೋದು ಜಾಸ್ತಿ ಇರ್ತದೆ. ಸೊ ಈ ಚಿಕ್ಪಿ ಮ್ಯಾಜಿಕ್ ಸ್ಪ್ರೇ ಮಾಡೋದ್ರಿಂದ ಆ ಹೂವು ಉದುರುವುದೊಂದು ಸಂಖ್ಯೆ ಏನದೇ ಕಡಿಮೆ ಆಗ್ತದೆ. ಅಲ್ಲ, ಅದಕ್ಕೆ ಅದೇ ಹವಾಮಾನನೇ ಬೇಕು, ಆದರೂ ಈ ಸಮಸ್ಯೆ ಬರುತ್ತಾ ಅದು? ಹಾಂ, ಪ್ರತಿ ಸಾರಿ ಇದ್ದೇ ಇರ್ತದೆ, ಯಾವುದೇ ಹವಾಮಾನ ಇರಲಿ ಬಿಡಲಿ, ಈ ಹೂಗಳ ಉದುರ ಸಂಖ್ಯೆ ಇದ್ದೇ ಇರ್ತದೆ. ಯಾಕಂದರೆ ಆ ಭೂಮಿಯಲ್ಲಿ ಬೋರಾನ್ ಕೊರತೆ ಇರೋದ್ರಿಂದ ಸೊ ಆ ಹೂಗಳು ಆಟೋಮೆಟಿಕ್ ಉದುರ್ತದೆ. ಸೊ ನಾವು ಈ ಲಘು ಪೋಷಕಾಂಶ ಅದರಲ್ಲಿ ಸೇರಿದೆ ಕಂಟೆಂಟು, ಸೊ ಆದ್ದರಿಂದ ಅದನ್ನು ನಾವು ಓವರ್ಕಮ್ ಮಾಡ್ಬೋದು ಅದನ್ನು. ಸರ್, ಈಗ ನೀವು ಹೇಳಿದ್ರಿ ಬಹಳ ಮುಖ್ಯವಾಗಿ ಮಣ್ಣಿನ ಸಮಸ್ಯೆಯಿಂದಾಗಿನೇ ಎಲ್ಲ ಸಮಸ್ಯೆಗಳು ಬರ್ತವೆ, ಅದಕ್ಕೆ ಈ ಎರಡು ಸಿಂಪರಣೆಗಳನ್ನು ಮಾಡೋದ್ರಿಂದ ಆ ಸಮಸ್ಯೆನ ಬಗೆಹರಿಸ್ಕೋಬಹುದು. ಇದು ತಾತ್ಕಾಲಿಕನೋ ಅಥವಾ ನಿರಂತರವಾಗಿ ಮಣ್ಣಿನ ಸುಧಾರಣೆಗೆ ಇದೇನಾದರೂ ಸಹಾಯ ಮಾಡುತ್ತೆ, ಹೇಗೆ ಅಂತ? ಇದು ಮಣ್ಣಿನ ಸುಧಾರಣೆಗೇನು ಸಹಾಯ ಮಾಡೋದಿಲ್ಲ, ಇದು ಆ ಒಂದು ಬೆಳೆಯ ಒಂದು ಸುಧಾರಣೆಗೆ ಅಷ್ಟೇ. ಹಾಗಾದರೆ ರೈತರು ಮತ್ತೆ ಅವರು ಮಣ್ಣಿನ ಸುಧಾರಣೆ ಕಡೆಗೆ ಗಮನ ಹರಿಸಬೇಕು ಸರ್. ಈ ಬೋರಾನ್ ಅದು ಇದು ನಮ್ಮ ಸಾಮಾನ್ಯ ರೈತರಿಗೆ ಅರ್ಥ ಆಗೋದಿಲ್ಲ, ಅವರು ಬಹಳ ಮುಖ್ಯವಾಗಿ ತಜ್ಞರನ್ನೇ ಸಂಪರ್ಕಿಸಬೇಕು ಅನ್ಸುತ್ತೆ. ಹೌದು ಸರ್, ಮಣ್ಣಿನ ಪರೀಕ್ಷೆ ಬಹಳ ಮುಖ್ಯ ಅಂತ. ಹೌದು, ಮಣ್ಣಿನ ಪರೀಕ್ಷೆ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡಿ, ಯಾವಾಗ ಮಾಡಿಸ್ಬೇಕಪ್ಪ ಸಾಮಾನ್ಯ ರೈತರು? ಸೊ ಮಣ್ಣು ಪರೀಕ್ಷೆ ಈಗಿನ ಒಂದು ಪ್ರಸ್ತುತ ಸ್ಥಿತಿನಲ್ಲಿ ಬಹಳ ಮುಖ್ಯ. ಯಾಕಂದರೆ ನಾವು ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚುವಾಗಿ ಬಳಸ್ತಾ ಇದ್ವಿ, ಜೊತೆಗೆ ಸಾವಯವ ಗೊಬ್ಬರಗಳು ಕಡಿಮೆ ಮಾಡ್ತಾ ಇದ್ವಿ, ಮತ್ತು ಒಂದೇ ಥರದ ಬೆಳೆಗಳನ್ನು ಬೆಳೆಯೋದ್ರಿಂದ ನಮ್ಮ ಒಂದು ಭೂಮಿಯ ಒಂದು ಫಲವತ್ತತೆ ಏನಾಗ್ತದೆ ಕಡಿಮೆ ಆಗಿದೆ. ಸೊ ಈ ನಿಟ್ಟಿನಲ್ಲಿ ರೈತರಿಗೆ ಈ ಮಣ್ಣು ಪರೀಕ್ಷೆ ಮಾಡಿಸಿ ನಮ್ಮ ಒಂದು ಭೂಮಿನಲ್ಲಿ ಯಾವ ಪೋಷಕಾಂಶ ಕಡಿಮೆ ಇದೆ, ಯಾವುದು ಹೆಚ್ಚಿದೆ, ನಾವು ಯಾವ ರೀತಿಯಾಗಿ ಅದನ್ನು ನಿರ್ವಹಣೆ ಮಾಡಬೇಕಂದ್ರೆ ಆ ನಿಟ್ಟಿನಲ್ಲಿ ಮೊದಲೇದಾಗಿ ನಾವು ಮಣ್ಣು ಪರೀಕ್ಷೆ ಮಾಡಲೇಬೇಕು. ಸೊ ಈ ನಿಟ್ಟಿನಲ್ಲಿ ರೈತರು ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ಗೊಬ್ಬರಗಳನ್ನು ಕೊಡೋದು ಭಾಳ ಉತ್ತಮ. ಇದರಿಂದ ನಮಗೆ ಮಣ್ಣಿನ ಆರೋಗ್ಯವೂ ಚೆನ್ನಾಗ್ತದೆ, ನಮ್ಮ ಇಳುವರಿಯೂ ಚೆನ್ನಾಗಿ ಬರ್ತದೆ, ಮತ್ತೆ ಉತ್ತಮವಾದ ಒಂದು ಇಳುವರಿ ಪಡಲಿಕ್ಕೆ ಸಾಧ್ಯ ಆಗ್ತದೆ. ರೈತರ ಮನಸ್ಥಿತಿ ಹೇಗಿದೆ ಸರ್ ಈಗ, ಹೆಚ್ಚೆಚ್ಚು ನಿಮ್ಮ ಕಡೆ ಬರ್ತಾ ಇದ್ದಾರೆ? ಸೊ ಈಗ ನಾವು ಒಬ್ಬ ಸಾಮಾನ್ಯ ಮನುಷ್ಯ, ಏನಾದರೂ ನಮಗೆ ಜಡ್ ಬಂದರೆ, ನಾವು ಕಾಯಿಲೆಗೆ ಬಿದ್ದೀವಿ ಅಂದರೆ ಡಾಕ್ಟರ್ ಹತ್ರ ಓಡೋಗ್ತೀವಿ. ಹಾಗೆ ರೈತರು ಈ ಭೂಮಿಗಾಗಿ ಅಥವಾ ಬೆಳೆಗಳಿಗಾಗಿ ಅದರ ರಕ್ಷಣೆಗಾಗಿ ನಿಮ್ಮ ಬಳಿಗೆ ಓಡಿ ಬರುವಂಥ ಸ್ಥಿತಿ ಸುಧಾರಣೆ ಆಗಿದೆಯಾ, ಹೇಗೆ? ಇಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೈತರು ಈ ಮಣ್ಣು ಪರೀಕ್ಷೆಗೆ ಬರ್ತಾ ಇದ್ದಾರೆ, ವಾಲಂಟಿಯರ್ ಆಗಿ ಬರ್ತಿದ್ದಾರೆ, ಅದರಲ್ಲೂ ಲಘು ಪೋಷಕಾಂಶಗಳು ವಿಶ್ಲೇಷಣೆಗೇನೆ ಬರ್ತಿದ್ದಾರೆ. ಯಾಕಂದರೆ ಭೂಮಿಯಲ್ಲಿ ಈ ಪೋಷಕಾಂಶಗಳು ಅಂದರೆ ಜಿಂಕು, ಬೋರಾನು ಮತ್ತು ಕಾಪರ್, ಮ್ಯಾಂಗ್ನೀಸ್ ಇವುಗಳ ಒಂದು ಕೊರತೆ ಆಗಿರೋದ್ರಿಂದ ಬೆಳೆಯು ಆ ಗೊಬ್ಬರಗಳು ಕೊಡಲಿಲ್ಲ ಅಂದರೆ ಆಗ್ತಾನೆ ಇಲ್ಲ. ಸೊ ಆದ್ದರಿಂದ ಈ ಒಂದು ಲಘು ಪೋಷಕಾಂಶಗಳ ವಿಶ್ಲೇಷಣೆಗೆ, ಟೆಸ್ಟಿಂಗ್ಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ವಾಲಂಟಿಯರ್ ಆಗಿ ರೈತರು ಬರ್ತಾ ಇದ್ದಾರೆ, ಬಂದು ಅದ್ರ ಪ್ರಕಾರ ಮಾಡಿಸ್ಕೊಂಡು ಅವರು ಗೊಬ್ಬರಗಳನ್ನು ಹಾಕ್ತಾ ಇದ್ದಾರೆ ಬೇಸಡ್ ಆನ್ ಮಣ್ಣು ಪರೀಕ್ಷೆ ಆಧಾರದಲ್ಲಿ. ಬಹಳ ಮುಖ್ಯವಾಗಿ ರೈತರ ಮಕ್ಕಳು, ಯುವಕರು ಇದ್ದಾರೆ, ಅವರು ಈಗ ಮೆಜಾರಿಟಿಗೆ ಬರ್ತಾ ಇರ್ತಾರೆ. ಓಕೆ ಸರ್, ಅವರು ಈ ಕೃಷಿಯೊಂದಿಗೆ ಯಾವ ರೀತಿಯ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ ಸರ್? ನಿಮಗೆ, ನೀವು ಯಾಕಂದ್ರೆ ಕ್ಷೇತ್ರದಲ್ಲಿ ಹೋಗ್ತಿರ್ತೀರಿ, ನಿಮ್ಮ ಬಳಿಗೆ ಅವ್ರು ಬರ್ತಾ ಇರ್ಬೋದು, ಅಥವಾ ಯುವಕರು ಬರುವ ಸಂಖ್ಯೆ ಕಡಿಮೆ ಇದೇನೋ ಅಥವಾ ಹೆಚ್ಚಾಗ್ತಾ ಇದ್ದಾನೆ, ಹೇಗೆ ಅಂತ? ಇಲ್ಲ, ಇತ್ತೀಚಿನ ಈ ಕೋವಿಡ್ ನಂತರ ಒಂದು ಯುವಕರ ಸಂಖ್ಯೆ ಕೃಷಿಗೆ ಬರೋರು ಜಾಸ್ತಿ ಆಗಿದ್ದಾರೆ, ಅದರಲ್ಲೂ ವಿದ್ಯಾವಂತರು, ಇಂಜಿನಿಯರ್ಸ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಡಿಗ್ರಿಗಳನ್ನು ಮಾಡ್ಕೊಂಡಿರ್ತಾರೆ, ಬೇರೆ ಉದ್ಯೋಗ ಇಲ್ಲದೇ ಈಗ ಕೃಷಿ ಕಡೆಗೆ ಬರ್ತಾ ಇದ್ದಾರೆ, ಒಳ್ಳೆ ವಾಲಂಟಿಯರಾಗಿ ಬಂದು ಹೊಸ ಹೊಸ ಬೆಳೆಗಳ ಬಗ್ಗೆ ಮಾಹಿತಿ ತಗೊಳ್ತಿದ್ದಾರೆ, ಸಾಕಷ್ಟು ಜನ ವಿಸಿಟ್ ಮಾಡ್ತಾ ಇದ್ದಾರೆ. KVK ಯುವಕರ ಕಡೆಗೆ ಹೋಗ್ತಾ ಇದೆಯಾ? ಅಂದರೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ನಾವು ಅಲ್ಲಿ ಹೋಗಿ ಏನಾದರೂ ಅವರಿಗೆ ಮಾಹಿತಿ ಮಾಡಿಕೊಡೋಣ, ಈ ಥರದ ಚಟುವಟಿಕೆಗಳು ನಡೀತಾ ಇದೆ ಹೇಗೆ? ಈಗ ಲಾಸ್ಟ್ ಒಂದು 2-3 ತಿಂಗಳಿಂದ ನಾವು ಈಗ ಹೈಸ್ಕೂಲ್ ಮಟ್ಟದಲ್ಲಿ ನಾವು ಹೋಗಿ ಮಕ್ಕಳಿಗೆ ಹೇಳ್ತಾ ಇದ್ವಿ, ಮತ್ತು ಕಾಲೇಜ್ ಲೆವೆಲ್ಗೆ ಹೋಗಿಲ್ಲ. ಸೊ ನಮ್ಮ ಹೈಸ್ಕೂಲ್ ಮಟ್ಟದಲ್ಲೂ ಸಹ ನಾವು ಕೃಷಿ ಬಗ್ಗೆ, ಅದರಲ್ಲೂ ಕೃಷಿ ಮತ್ತು ಪರಿಸರದ ಬಗ್ಗೆ ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಸರ್. ಒಳ್ಳೆಯದು ಸರ್. ಡಾಕ್ಟರ್ ರವಿ ಎಸ್ ಅವರೇ, ಮಣ್ಣು ವಿಜ್ಞಾನಿಗಳು ನೀವು, ರೈತರು ಸಾಕಷ್ಟು ಜನ ನಮ್ಮ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತಾರೆ, ಅವ್ರಿಗೆ ನಿಮ್ಮನ್ನು ಸಂಪರ್ಕಿಸಿ ನಿಮ್ಮಿಂದ ಏನಾದರೂ ಸಹಾಯ ಪಡ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡಿ ಸರ್. 9444-8-9-6-7-1-7. ರೈತ ಬಂಧವರೇ, ಡಾಕ್ಟರ್ ರವಿ ಎಸ್ ಮಣ್ಣು ವಿಜ್ಞಾನಿಗಳಿವರು, ICR ಕೃಷಿ ವಿಜ್ಞಾನ ಕೇಂದ್ರ ಹಗರಿಯಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯವರಾಗಿರ್ಬೋದು, ವಿಜಯನಗರ ಜಿಲ್ಲೆಯವರಾಗಿರ್ಬೋದು, ಯಾವುದೇ ಜಿಲ್ಲೆಯವರಾಗಿರೋ ಇವರನ್ನು ಸಂಪರ್ಕಿಸಬಹುದು. ಅಗತ್ಯವಾಗಿರ್ತಕ್ಕಂತಹ ಸಲಹೆ ಮಾರ್ಗದರ್ಶನವನ್ನು ಇವರು ನೀಡ್ತಾರೆ. ಮತ್ತೊಮ್ಮೆ ಇವರ ದೂರವಾಣಿ ಸಂಖ್ಯೆಯನ್ನು ನಾನು ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. 9449896717. ಈ ದೂರವಾಣಿಗೆ ಕರೆ ಮಾಡಿ ಅಗತ್ಯ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಳ್ಬೋದು. ಬಹಳ ಮುಖ್ಯವಾಗಿ ನೀವು ರೈತರು ಕೆವಿಕೆಗಳಿಗೆ ಭೇಟಿ ಕೊಡ್ಬೋದು. ರೈತರ ಮಕ್ಕಳು, ಯುವಕರು ಕೆವಿಕೆಗಳಿಗೆ ಭೇಟಿ ಕೊಟ್ಟರೆ ಅಲ್ಲಿರ್ತಕ್ಕಂಥ ವಿಜ್ಞಾನಿಗಳು ನಿಮಗೆ ಸ್ಪಂದಿಸ್ತಾರೆ ಅಂತ ಹೇಳ್ತಾ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ರವಿ ಎಸ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು ಸರ್. ಇದುವರೆಗೆ ತೊಗರಿ ಮತ್ತು ಕಡಲೆ ಬೆಳೆಗಳಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಗಳು ಹಾಗೂ ಪರಿಹಾರ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಸ್ ಅವರೊಡನೆ ಸಂದರ್ಶನವನ್ನು ಕೇಳಿದರೆ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರು ಇದೀಗ ಕೇಳೋಣ ಹವಾಮಾನ ವರದಿಯನ್ನು. ಆಕಾಶವಾಣಿ ಕೇಳಗ ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತರಗಾಮಿ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಜಿಲ್ಲೆಯಾದ್ಯಂತ ಒಂದು ಮುನ್ಸೂಚನೆಯ ಪ್ರಕಾರ ಮುಂದಿನ ಒಂದು ವಾರದಲ್ಲಿ ನಮಗೆ ಮಳೆಯಾಗುವ ಚಾನ್ಸಸ್ ತುಂಬಾ ತೀರ ಕಡಿಮೆನೆ ಅಂತ ಹೇಳಬಹುದು. ಹಾಗೂ ಗರಿಷ್ಠ ಉಷ್ಣಾಂಶದಲ್ಲಿ ಸುಮಾರು 27°C ಇಂದ 28°C ವರೆಗೂ ದಾಖಲಾಗುವ ಸಾಧ್ಯತೆ ಇದೆ. ಮತ್ತು ಕನಿಷ್ಠ ಉಷ್ಣಾಂಶ ಸುಮಾರು 17°C ಲಿಂದ 18°C ವರೆಗೂ ದಾಖಲಾಗಬಹುದು. ಹಾಗೇನೆ ಗಾಳಿಯ ವೇಗವು ಸುಮಾರು ಪ್ರತಿ ಗಂಟೆಗೆ 7 km ಲಿಂದ 10 km ಪ್ರತಿ ಗಂಟೆಗೆ ಬೀಸುವ ಸಾಧ್ಯತೆ ಇದೆ. ರೈತ ಬಾಂಧವರೇ, ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ತಾವು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನು ಮಾಡ್ಬೇಕಪ್ಪ ಅಂತಂದ್ರೆ, ಮುಂದಿನ ವಾರದಲ್ಲಿ ಮಳೆ ಬಾರದೇ ಇರುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ತೇವಾಂಶದ ಕೊರತೆ ಎದ್ದು ಕಾಣ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ತಮಗೆ ನೀರಾವರಿ ಸೌಲಭ್ಯವಿತ್ತಪ್ಪ ಅಂತಂದ್ರೆ ತಾವು ಹಗುರವಾಗಿ ನೀರನ್ನ ಹಾಯಿಸಬೇಕಾಗತ್ತೆ. ಹಾಗೂ ಮಣ್ಣಿನಲ್ಲಿರುವ ತೇವಾಂಶವನ್ನು ಗಾಳಿಗೆ ಆವಿಯಾಗಿ ಹೋಗದೇ ಇರುವ ಹಾಗೆ, ತೇವಾಂಶ ಮಣ್ಣಿನಲ್ಲಿ ಇರುವ ಹಾಗೆ ತಾವು ರಿಪೀಟೆಡ್ ಆಗಿ ಇಂಟರ್ ಕಲ್ಟಿವೇಷನ್ ಅಂದ್ರೆ ಅಂತರ್ ಬೇಸಾಯ ಕ್ರಮಗಳನ್ನ ಮಾಡಬೇಕಾಗುತ್ತೆ. ಹಾಗೆ ಕಟಾವು ಮಾಡಿದ ಚೀಲಗಳನ್ನ ತುಂಬಾ ಮೊದಲು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಬೇಕಾಗುತ್ತೆ. ಆಮೇಲೆ ಈ ಒಂದು ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶದಿಂದ ಕೆಲವೊಂದು ಬೆಳೆಯಲ್ಲಿ ಹೂವು, ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡು ಬರ್ತಾ ಇದೆ. ಇದರ ಒಂದು ಹತೋಟಿಗಾಗಿ ತಾವು ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್ ಅಥವಾ ನಾವು ಪ್ಲಾನೋಫಿಕ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ 0.25 mL ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಹಾಗೆ ನಾವು ಕಡಲಿ ಒಂದು ಬೆಳೆಯಲ್ಲಿ ಬಂದರೆ, ಕಡಲೆ ಬೆಳೆಯು ಹೂವಾಡುವ ಒಂದು ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 g ಚಿಕ್ಪಿ ಮ್ಯಾಜಿಕ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಅದು ಇಲ್ಲಪ್ಪ ಅಂತಂದ್ರೆ 20 g ಯೂರಿಯಾ ಮತ್ತು 1 mL ಟ್ರೈ ಕ್ಯಾಂಟನಾಲ್ ಅಂತ ಒಂದು ಮಿಶ್ರಣವನ್ನ ಮಾಡಿ ಸಿಂಪಡಿಸಬೇಕಾಗತ್ತೆ. ಸೊ ಈ ಒಂದು ಸಿಂಪರಣೆಯನ್ನ ಯೂರಿಯಾ ಆಗ್ಲಿ ಅಥವಾ ಚಿಕ್ಪಿ ಮ್ಯಾಜಿಕ್ ಅನ್ನ ಆಗಲಿ, ಈ ಸಿಂಪರಣೆಯನ್ನ ತಾವು ಒಂದ್ಸಲ ಮಾಡಿದ್ಮೇಲೆ ಮತ್ತೆ 15 ದಿವಸಗಳ ನಂತರ ಇನ್ನೊಂದ್ಸಲ ಮಾಡಬೇಕಾಗತ್ತೆ. ರೈತ ಬಾಂಧವರಿಗೆ ಗಮನವಿಟ್ಟು ಕೇಳಬೇಕು, ಚಿಕ್ಪಿ ಮ್ಯಾಜಿಕ್ ಅನ್ನ ಮಾಡಿ ಇಲ್ಲ 20 g ಯೂರಿಯಾ ಮತ್ತು 1 mL ಟ್ರೈ ಕಂಟ್ರೋನಾಲ್ ಯಾವ್ದಾದ್ರು ಒಂದನ್ನ ತಾವು ಸಿಂಪರಣೆಯನ್ನ ಮಾಡಬಹುದು. ಹಾಗೆ ಕಡಲೆ ಬಿತ್ತಿದ ಸುಮಾರು 1 ತಿಂಗಳ ನಂತರ 40 ದಿವಸದಲ್ಲಿ ನಾವು ಕುಡಿಯನ್ನ ಚೂಟ್ಬೇಕಾಗತ್ತೆ. ಈ ರೀತಿ ಕುಡಿ ಚೂಟುವುದರಿಂದ ಕೊಲ್ಲೆಗಳ ಸಂಖ್ಯೆ ಜಾಸ್ತಿ ಆಗ್ತವೆ, ಅಂದ್ರೆ ಕವಲ್ ಒಡೆದು ಉತ್ತಮ ಇಳುವರಿ ಬರ್ಲಿಕ್ಕೆ ನಮ್ಗೆ ಸಹಾಯ ಆಗ್ತೈತೆ. ಹಾಗೆ ನಾವು ಇದು ಭತ್ತ ಒಂದು ರಾಶಿ ಮಾಡುವ ರೈತ ಬಾಂಧವರು ತಾವು ಭತ್ತವನ್ನ ರಾಶಿ ಮಾಡಿಕೊಂಡು ಹೋಗ್ಬೋದು, ಯಾಕಂದ್ರೆ ಮಳೆ ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ಅದಾದ್ಮೇಲೆ ಹುಲ್ಲನ್ನ ತಾವು ಹೊಲದಲ್ಲಿ ಸುಟ್ಟು ಹಾಕದನೆ ಬಣವೆ ರೂಪದಲ್ಲಿ ತಾವು ಚೆನ್ನಾಗಿ ಒಣಗಿಸಿ ಬಣವೆಯನ್ನ ಹಾಕಿದ್ರೆ ಏನಾಗುತ್ತಂತಂದ್ರೆ ನಮಗೆ ಬೇಸಿಗೆ ಕಾಲದಲ್ಲಿ ದನಗಳಿಗೆ ತಿನ್ಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ರಾತ್ರಿ ಸಮಯದಲ್ಲಿ ಸ್ವಲ್ಪ ನಮಗ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗಿನ ಸಮಯದಲ್ಲಿ ಈ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಚೆನ್ನಾಗಿ ಆರಿಸ್ಬೇಕಾಗತ್ತೆ. ಆಮೇಲೆ ಹತ್ತಿ ಬಿಡಿಸುವ ರೈತ ಬಂದವರು ಹತ್ತಿಯನ್ನ ಬಿಡಿಸ್ಕೋಬಹುದು. ಈ ಒಂದು ಬಿಡಿಸಿದ ನಂತರ ಅವು ಒಂದು ಕಸನ್ನು ಸಹ ತಾವು ಸುಡದೇನೆ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವರ್ಮಿ ಕಾಂಪೋಸ್ಟ್ ತಯಾರಿಸಲಿಕ್ಕೆ ಯೂಸ್ ಮಾಡ್ಕೋಬಹುದು. ಮತ್ತು ತೊಗರಿ ಒಂದು ಬೆಳೆಯಲ್ಲಿ ಕಾಯಕೊರಕದ ನಿರ್ವಹಣೆಗಾಗಿ ನಾವು 0.15 ml ಕ್ಲೋರಾಟ್ರಿನಿಪ್ರೋಲ್ 18.5 SC ಅಂತ ಹೇಳ್ತೀವಿ. ಇಲ್ಲಪ್ಪ ಹತ್ತಿ ನಾಶಕವಾಗಿ ನಾವು ಮೊದಲನೇ ಸಿಂಪರಣೆಯಾಗಿ 2 ml ಪ್ರೊಪನಾಪಾಸ್ 50 EC ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಹಾಗೂ ತೊಗರಿ ಬೆಳೆಗೆ ಹೂವಾಡುವ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ರಕ್ಷಣಾತ್ಮಕ ನೀರನ್ನ ನಾವು ಕೊಡಲೇಬೇಕಾಗತ್ತೆ. ಹಾಗೂ ಶೇಂಗಾದ ಒಂದು ಬೆಳೆಯಲ್ಲಿ ತಾವು ಚೆನ್ನಾಗಿ ರಾಶಿ ಮಾಡಿದ್ಮೇಲೆ ಬಿಸಿಲಿನಲ್ಲಿ ಒಣಗಿಸ್ಬೇಕು. ಇಲ್ಲಪ್ಪ ಅಂತಂದ್ರೆ ಹಸಿ ಬಿಸಿ ತಾವು ಚೀಲವನ್ನ ತುಂಬಿದ್ರೆ ಏನಾಗುತ್ತೆ ಅದನ್ನ ಕೀಟದಿಂದ ಮತ್ತು ಸೂಕ್ಷ್ಮಾಣುಜೀವಿಗಳಿಂದ ಬಾಧೆಗೊಳಗಾಗಿ ಗುಣಮಟ್ಟ ಹಾಳಾಗುವ ಸಾಧ್ಯತೆಗಳಿರ್ತವೆ. ಹಾಗೂ ಮಾವಿನ ಒಂದು ಬೆಳೆಗೆ ಬಂದರೆ ನಾವು ಈ ಒಂದು ಕಡಿಮೆ ಉಷ್ಣಾಂಶದಿಂದ ಅವಾಗವಾಗ ಮೋಡ ಕವಿದ ವಾತಾವರಣ ಇರುವುದರಿಂದ ಆ ಒಂದು ಬೆಳೆಯಲ್ಲಿ ನಮಗೆ ಬೂದಿ ರೋಗ ಬರುವ ಸಾಧ್ಯತೆಗಳಿರ್ತವೆ. ಅದರ ಒಂದು ಹತೋಟಿಗಾಗಿ ನಾವು 1 ml ಹೆಕ್ಸಾಕೋನಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಹಾಗೆ ಮೆಣಸಿನಕಾಯಿ ಬೆಳೆಯುವ ಬಹುತೇಕ ಒಂದು ಕಟಾವಿನ ಹಂತದಲ್ಲಿ ಇದೆ ಅಲ್ಲಲ್ಲಿ. ಅಂತ ಒಂದು ಸಮಯದಲ್ಲಿ ಪ್ರಸ್ತುತವಾಗಿ ನಮಗೆ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ತಾವು ಆ ಕಟಾವನ್ನು ಸಹ ಮಾಡಿಕೊಂಡು ಹೋಗ್ಬೋದಾಗತ್ತೆ. ಆಮೇಲೆ ಸೂರ್ಯಕಾಂತಿ ಬೆಳೆಯಲ್ಲಿ ಹೆಲಿಕೋರ್ಪ ಏನಾದ್ರೂ ಒಂದು ಕೀಡೆ ಹಸಿರು ಕೀಡೆ ಕಾಣಿಸ್ಕೊಂಡು ತಂದ್ರೆ ಅದನ್ನ ನಾವು ಕೈಯಿಂದ ತೆಗಿಬೇಕಾಗತ್ತೆ. ಇಲ್ಲಪ್ಪ ಅಂತಂದ್ರೆ ಹೂವಾಡುವ ಸಮಯದಲ್ಲಿ ನಾವೇನಾದ್ರೂ ರಾಸಾಯನಿಕಗಳನ್ನು ಸಿಂಪರಣೆ ಮಾಡಿದ್ರೆ ಅದು ನಮಗೆ ಅದೇನು ಜೇನು ಹುಳುಗಳಿರ್ತವೆ ಪರಾಗಸ್ಪರ್ಶಕ್ಕೆ ಹೆಲ್ಪ್ ಮಾಡ್ತಾವಲ್ಲ ಅಂತ ಒಂದು ಸಂತತಿಯನ್ನ ಹಾಳು ಮಾಡದಂಗಾಗತ್ತೆ ಮತ್ತು ಪರಾಗ ಕ್ರಿಯೆ ಸರಿಯಾಗಿ ಆಗಲ್ಲ. ಆದ್ದರಿಂದ ನಾವು ಕೈಯಿಂದಾನೇ ಅಂತ ಲಾರ್ವಗಳನ್ನ ತೆಗೆದುಹಾಕ್ಬೇಕಾಗತ್ತೆ. ಹಾಗೆ ಕೋಳಿ ಸಾಕಾಣಿಕೆದಾರರು ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಕಡಿಮೆ ಉಷ್ಣಾಂಶ ದಾಖಲಾಗುವ ಸಾಧ್ಯತೆಗಳಿದ್ದರಿಂದ ಕೋಳಿ ಸಾಕಾಣಿಕೆ ಕೊಠಡಿಯನ್ನ ನಾವು ಆದಷ್ಟು ಒಂದು ವಿದ್ಯುತ್ ಬಲ್ಬ್ಗಳ ಸಹಾಯದಿಂದ ಆ ಉಷ್ಣಾಂಶದ ಸ್ಥಿರತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕು ರೈತ ಬಾಂಧವರೇ. ಹಾಗೆ ಜಾನುವಾರುಗಳನ್ನ ತಾವು ಆದಷ್ಟು ಮಟ್ಟಿಗೆ ಬೆಚ್ಚಗಿನ ಪ್ರದೇಶದಲ್ಲಿ ಇಡಬೇಕಾಗತ್ತೆ. ಯಾಕಂದ್ರೆ ರಾತ್ರಿ ಸ್ವಲ್ಪ ನಮಗೆ ತಣ್ಣನೆ ಗಾಳಿ ಬಿಡುವುದರಿಂದ ಆ ಜಾನುವಾರುಗಳ ರಕ್ಷಣೆಯೂ ಸಹ ತಾವು ಮಾಡ್ಕೋಬಹುದು ಅಂತ ಹೇಳಿಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ ಕೊನೆಯಲ್ಲಿ ತಮ್ಗೆ ಏನ್ ಹೇಳಿಕೆ ಇಷ್ಟಪಡ್ತೇನೆ ಅಂದ್ರೆ ಮುಂದಿನ ವಾರದಲ್ಲಿ ನಮ್ಗೆ ಯಾವುದೇ ರೀತಿ ಮಳೆ ಬರುವ ಸಾಧ್ಯತೆಗಳಿಲ್ಲ. ಆದ್ದರಿಂದ ಈ ಒಂದು ಮುನ್ಸೂಚನೆಯನ್ನಿಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನಾನು ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿಯನ್ನ ಕೇಳಿದಿರಿ. ರೈತ ಬಾಂಧವರು ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ವೀಳ್ಯದೆಲೆ ಭಾರತದ ಪಾರಂಪರಿಕ ಬೆಳೆಯಾಗಿದ್ದು ವೈದಿಕೀಯ ಸಾಹಿತ್ಯ ಮತ್ತು ಮಹಾಕಾವ್ಯಗಳಲ್ಲಿ ಉಲ್ಲೇಖಿಸಲಾಗಿದೆ. ವೀಳ್ಯದೆಲೆಯು ಎಲ್ಲ ಹಿಂದೂ ಸಂಪ್ರದಾಯಗಳು ಮತ್ತು ಧಾರ್ಮಿಕ ಆಚರಣೆಗಳ ಅವಿಭಾಜ್ಯ ಅಂಗವಾಗಿದೆ. ವೀಳ್ಯದೆಲೆಯ ಎಲೆಗಳ ಮೇಲೆ ಸುಣ್ಣವನ್ನು ತೆಳುವಾಗಿ ಹರಡಿ ಅಡಿಕೆಯ ತುಂಡು, ಏಲಕ್ಕಿ, ಲವಂಗದ ಜೊತೆ ಸೇವಿಸಲಾಗುತ್ತಿದೆ. ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ವೀಳ್ಯದೆಲೆಯನ್ನು ಅಜೀರ್ಣ, ಹೊಟ್ಟೆ ನೋವು, ಅತಿಸಾರ, ವಾಯು, ಗಾಯಗಳು, ಉಳುಕು, ಉಸಿರಾಟದ ಅಸ್ವಸ್ಥತೆ, ಗಂಟಲು ನೋವು, ಮಲಬದ್ಧತೆ, ಒಸಡಿನ ಹುಣ್ಣುಗಳ ನಿವಾರಣೆಗೆ ಬಳಸಲಾಗುತ್ತಿದೆ. ಈ ಬೆಳೆಯು ಮಧ್ಯ ಮತ್ತು ಪೂರ್ವ ಮಲೇಷ್ಯಾದಲ್ಲಿ ಹುಟ್ಟಿಕೊಂಡಿದ್ದು ಇದನ್ನು ಮುಖ್ಯವಾಗಿ ಆಗ್ನೇಯ ಏಷ್ಯಾದ ದೇಶಗಳಾದ ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಥೈಲ್ಯಾಂಡ್, ಫಿಲಿಪೈನ್ಸ್ನಲ್ಲಿ ಅದರ ಎಲೆಗಳಿಗಾಗಿ ಬೆಳೆಯಲಾಗುತ್ತಿದೆ. ಕರ್ನಾಟಕ ರಾಜ್ಯದ ಹಾವೇರಿಯ ಜಿಲ್ಲೆಯಲ್ಲಿ ಸುಮಾರು 1200 ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತಿದ್ದು ಸವಣೂರು ತಾಲೂಕಿನಲ್ಲಿ 300 ಹೆಕ್ಟೇರ್ ವಿಸ್ತೀರ್ಣವನ್ನು ಈ ಬೆಳೆ ಒಳಗೊಂಡಿದೆ. ಉತ್ತಮ ಆದಾಯ ಕೊಡುವ ವೀಳ್ಯದೆಲೆ ಸಾಕಷ್ಟು ಕುಟುಂಬಗಳಿಗೆ ಜೀವನಕ್ಕೆ ಆಸರೆಯಾಗಿದೆ. ತೋಟಗಾರಿಕೆ ಬೆಳೆಗಳಲ್ಲಿ ವೀಳ್ಯದೆಲೆ ಪ್ರಮುಖ ಬೆಳೆಯಾಗಿದ್ದು, ನೀರಾವರಿ ಸೌಲಭ್ಯ ಹೊಂದಿರುವ ಸಣ್ಣ ರೈತರು ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ. ಸವಣೂರಿನಲ್ಲಿ ಮುಖ್ಯವಾಗಿ ಕರೆಯೆಲೆ ಎಂಬ ತಳಿಯನ್ನು ಬೆಳೆಯಲಾಗುತ್ತಿದೆ. ಇಲ್ಲಿಯ ವಾತಾವರಣದಲ್ಲಿ ಬೆಳೆದ ವೀಳ್ಯದೆಲೆ ವಿಶಿಷ್ಟ ರುಚಿ ಮತ್ತು ಉತ್ತಮ ಗುಣಮಟ್ಟವನ್ನು ಹೊಂದಿದೆ. ಸಾಮಾನ್ಯವಾಗಿ ವೀಳ್ಯದೆಲೆಯು ಸೇವಿಸಿದಾಗ ಖಾರವಾಗಿರುತ್ತದೆ, ಆದರೆ ಸವಣೂರು ವೀಳ್ಯದೆಲೆಯು ಕಡಿಮೆ ಖಾರವನ್ನು ಹೊಂದಿರುವುದರಿಂದ ಹೆಚ್ಚಿನ ವಿಶೇಷತೆ ಪಡೆದಿದೆ. ವೀಳ್ಯದೆಲೆಯನ್ನು ಅಂತಾರಾಜ್ಯ ಮತ್ತು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಭಾರತದ ಪ್ರಮುಖ ಪಟ್ಟಣಗಳಾದ ಮುಂಬೈ ಮತ್ತು ಹೈದರಾಬಾದಿನಲ್ಲಿ ವೀಳ್ಯದೆಲೆಗೆ ಹೆಚ್ಚು ಬೇಡಿಕೆ ಇದ್ದು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶಗಳಲ್ಲಿಯೂ ಬಳಕೆಯಾಗುತ್ತಿದೆ. ಖಾರದ ಜೊತೆಗೆ ವೀಳ್ಯದೆಲೆಯು ಕೂಡ ಆಳವಾದ ಇತಿಹಾಸವನ್ನು ಹೊಂದಿದ್ದು, ಈ ಪ್ರದೇಶದಲ್ಲಿ ಆಡಳಿತ ನಡೆಸಿದಂತಹ ನವಾಬರು ಕೂಡ ವೀಳ್ಯದೆಲೆಯ ವೈಶಿಷ್ಟ್ಯತೆಯನ್ನು ಗುರುತಿಸಿ ಈ ಬೆಳೆಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದ್ದರು. ಈ ಬೆಳೆಗೋಸ್ಕರ ಸೂಕ್ತ ನೀರಾವರಿ ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ರು. ಕೃಷಿ ಬೆಳೆಗಳಾದ ಹತ್ತಿ, ಜೋಳದ ಜೊತೆಗೆ ವೀಳ್ಯದೆಲೆಯನ್ನು ಸಹ ಬೇರೆ ರಾಜ್ಯಗಳಿಗೆ ಕಳುಹಿಸಿಕೊಡುತ್ತಿದ್ದರು. ಹೀಗಾಗಿ ಸುಮಾರು 150 ವರ್ಷಗಳ ಹಿಂದೆಯ ವೀಳ್ಯದೆಲೆಯ ರುಚಿಯ ಅಂತಾರಾಜ್ಯ ಮತ್ತು ವಿದೇಶಗಳಿಗೆ ಹಬ್ಬಿತ್ತು ಎಂಬ ಮಾಹಿತಿ ಇದೆ. ವೀಳ್ಯದೆಲೆಯ ಕರಿ ಎಲೆ ತಳಿಯು ಹೆಣ್ಣಿನ ಜಾತಿಗೆ ಸೇರಿದ ತಳಿಯಾಗಿದ್ದು, ಎಲೆಗಳು ದಟ್ಟವಾದ ಗಾಢ ಹಸಿರು ಬಣ್ಣವನ್ನು ಹೊಂದಿದೆ. ಅಂಬಾಡಿ ಬಳ್ಳಿಯು ಗಂಡು ಜಾತಿಗೆ ಸೇರಿದೆ ಮತ್ತು ಎಲೆಗಳು ತಿಳಿ ಹಸಿರು ಬಣ್ಣವನ್ನು ಪಡೆದಿವೆ. ಮುಖ್ಯವಾಗಿ ವೀಳ್ಯದೆಲೆಯನ್ನು ಬೆಳೆಯುತ್ತಿರುವ ರೈತರು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಕೇವಲ ಕೊಟ್ಟಿಗೆ ಗೊಬ್ಬರವನ್ನು ಬಳ್ಳಿಗಳಿಗೆ ನೀಡುತ್ತಿದ್ದಾರೆ. ಬಳ್ಳಿಗಳಿಗೆ ಆಧಾರವಾಗಿ ಚೊಗಚೆ, ನುಗ್ಗೆ ಮತ್ತು ಬುರಗದ ಮರವನ್ನು ಆಧಾರ ಮರಗಳಾಗಿ ಬಳಸಲಾಗುತ್ತಿದ್ದು, ಈ ಮರಗಳನ್ನು 4-5 ಮೀಟರ್ ಎತ್ತರದಲ್ಲಿ ಕತ್ತರಿಸಿ ಕಟಾವು ಮಾಡಿ ನೆರಳಿನ ಪ್ರಮಾಣವನ್ನು ನಿರ್ವಹಣೆ ಮಾಡುತ್ತಾರೆ. ವೀಳ್ಯದೆಲೆಯಲ್ಲಿ ಬಳ್ಳಿ ಇಳಿಸುವುದು ಪ್ರಮುಖವಾದ ಅಂತರ ಬೇಸಾಯ ಕ್ರಮವಾಗಿದೆ. ಬಳ್ಳಿಗಳಿಗೆ ಪುನಶ್ಚೇತನ ನೀಡಲು ಬಳ್ಳಿ ಇಳಿಸಬೇಕಾಗುತ್ತದೆ. ಸಂಪೂರ್ಣ ಬಳ್ಳಿಯನ್ನು ಮರದಿಂದ ಕೆಳಗಿಳಿಸಬೇಕು. ಬಳ್ಳಿಯ ಕೆಳಗಿನ ಭಾಗವನ್ನು ಸುರುಳಿಯಾಗಿ ಸುತ್ತಿ ಸುಮಾರು 60 ಸೆಂಟಿಮೀಟರ್ನಷ್ಟು ಬಳ್ಳಿಯ ಕುಡಿಭಾಗ ಮೇಲಿರುವಂತೆ ಪಾತಿಯಲ್ಲಿ ಹೂಳಬೇಕು. ಇದರಿಂದ ಬರುವ ಚಿಗುರುಗಳಿಂದ ಹೆಚ್ಚು ಇಳುವರಿ ಮತ್ತು ಗುಣಮಟ್ಟದ ಎಲೆಗಳನ್ನು ಪಡೆಯಬಹುದು. ಆದರೆ ಕೂಲಿ ಆಳುಗಳ ಕೊರತೆಯಿಂದ ಸರಿಯಾಗಿ ಮಾಡಲಾಗುತ್ತಿಲ್ಲ ಎಂಬುದು ಬೆಳೆಗಾರರ ಅಭಿಪ್ರಾಯ. ವೀಳ್ಯದೆಲೆ ಹೆಚ್ಚಿನ ನೀರನ್ನು ಬಯಸುತ್ತದೆ. ಬೇಸಿಗೆಯಲ್ಲಿ ಬಿಸಿಲು ಹೆಚ್ಚಿರುವ ಕಾರಣ ಉತ್ತಮವಾದ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗುತ್ತದೆ. ಇತ್ತೀಚೆಗೆ ಅಲ್ಲಲ್ಲಿ ವೀಳ್ಯದೆಲೆ ಬಳ್ಳಿಗೆ ಸೊರಗು ರೋಗ, ಬೇರು ಕೊಳೆ ರೋಗ ಕಾಣಿಸಿಕೊಂಡಿದ್ದು, ರೋಗ ತಗುಲಿದ ಬಳ್ಳಿಯ ಎಲೆಗಳು ಹಳದಿಯಾಗಿ ಬಾಡುತ್ತಿವೆ. ಕ್ರಮೇಣ ರೋಗದ ತೀವ್ರತೆ ಹೆಚ್ಚಾದಲ್ಲಿ ಗಿಡವು ಒಣಗಿ ಹೋಗುವ ಲಕ್ಷಣ ಪಡೆದಿದೆ. ಇದರ ನಿರ್ವಹಣೆಗೆ ತೋಟದಿಂದ ಸತ್ತು ಹೋಗಿರುವ ಬಳ್ಳಿಗಳನ್ನು ಬೇರಿನ ಸಮೇತ ತೆಗೆಯುವುದು, ನಾಟಿ ಮಾಡಲು ಆರೋಗ್ಯವಂತ ತೋಟಗಳಿಂದ ಬಳ್ಳಿ ಸಂಗ್ರಹಿಸುವುದು, ಬೇರಿಗೆ ಗಾಯವಾಗದಂತೆ ಅದರ ಬೇಸಾಯ ಚಟುವಟಿಕೆ ನಡೆಸುವುದು ಮುಂಜಾಗ್ರತೆ ಕ್ರಮವಾಗಿದೆ. 0.2% ವಿಟಿಯಾವ್ಯಾಕ್ಸ್ ಪವರ್ ದ್ರಾವಣವನ್ನು ಗಿಡದ ಬುಡಕ್ಕೆ ಸುರಿಯುವುದು, ಪ್ರತಿ 100 kg ಕೊಟ್ಟಿಗೆ ಗೊಬ್ಬರದ ಜೊತೆಗೆ 2 kg ಡ್ರೈಕೋಡರ್ಮಾ ಮತ್ತು ಸುಡಮಾನಸ್ ಫ್ಲೋರಸನ್ನು ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸಬೇಕು ಎಂಬುದು ತಜ್ಞರ ಸಲಹೆ. ರೈತ ಬಂಧುವರು, ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದರೆ, ಇದಕ್ಕೆ ಕೇಳೋಣ ಕೃಷಿ ಗೀತೆಗಳನ್ನು. ಸಂಕರ್ಣ ತಳಿಗಳ ಬಿತ್ತಕ ಮುಂಗಾರು ಮಾಗಂಡಿ ಮೂಗುದಿಗೆ ಬರೋ ಬರಿ ಹಿಂಗಾರು. ಕಾಡ್ತಾವ ಜೋಳಕ್ಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ, ಕಾಡ್ತಾವ ಜೋಳಕ್ಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಕಳಿಕಸ ಕೂಡ ಕಾಡ್ತಾವ ಜ್ವಾಳನ ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ, ಕಳಿಕಸ ಕೂಡ ಕಾಡ್ತಾವ ಜ್ವಾಳನ ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ರ ಬೆಳಿತಾನ. ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ. ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಹಾಳಾಗುತ್ತಾರ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ, ಹಾಗ ಹಾಳಾಗುತ್ತಾರ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ. ಇರುದಿಲ್ಲ ಸಣ್ಣ ಕುಣಿ, ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ, ಗುಡು ಮಣ್ಣು ಸೆಗಣಿ ಹಾರಾಡತಾವ, ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಬೇಡ್ರಿ ಎಂದಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ. ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ, ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ, ತಿಪ್ಪೆಗಿನ ಸೆಗಣಿ ತೇಲಾಡಿ ಹೋಗ್ತಾರ, ಅಂತಾರ ತೇಲಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ. ಗೊಬ್ಬರ ಎಲ್ಲ ಅದ ಸಾಧಕ ಕಟ್ಟತಿರಿ ಹರಕ ಚೀಲ ಮುಟ್ಟದ್ರಾಗ ನಿಮ್ಮ ಗಾಡಿ ಸೂರಿ ಹೋಗುತ್ತದ ಗೊಬ್ಬರ ನೋಡ್ರಿ ಇದಕ್ಕ ಅಂತಾರ ನಡೆದಾಡ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀವಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಬರ್ತೀರಿ ಮನೆ ಕಡೆ ಸರಸರ ಬೆರಕನಿಲ್ಲಂದ್ರ ಮಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀವಿಂಗ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ನಿನಗ ಬಂಚೂರ ನಿನಗ ಬಂಚೂರ ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಬೇರಿನೊಳಗ ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬಿತ್ತಿಗ್ಯಾದ ಅರವತ್ತು ದಿನಕ ಕುಣಿಯುತೈತಿ ಜನಕ ಜನಕ ಬಿತ್ತಿಗ್ಯಾದ ಅರವತ್ತು ದಿನಕ ಕುಣಿಯುತೈತಿ ಜನಕ ಜನಕ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯು ತೈತಿ ಬೆಳೆಯ ಕಳೆಯು ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯು ತೈತಿ ಬೆಳೆಯ ಕಳೆಯು ಬದುಕುತೈತಿ ಇಪ್ಪತ್ತು ವರುಷ, ಕಾಡತೈತಿ ವರುಷ ವರುಷ, ಕಾಡತೈತಿ ವರುಷ ವರುಷ, ಬದುಕುತೈತಿ ಇಪ್ಪತ್ತು ವರುಷ, ಕಾಡತೈತಿ ವರುಷ ವರುಷ, ಕಾಡತೈತಿ ವರುಷ ವರುಷ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತಿ ಮಲ್ಲಿಗೆ ನೀರಿನ ಮ್ಯಾಗ, ಅರಳತೈತಿ ಮಲ್ಲಿಗೆ ನೀರಿನ ಮ್ಯಾಗ.